ಆಕಾಶವಾಣಿ ಭದ್ರಾವತಿ ಕೇಂದ್ರದಲ್ಲಿ ನಿರ್ಮಾಣವಾದ ಈ ಕಾರ್ಯಕ್ರಮ ಮಡಿಕೇರಿ, ಹಾಸನ, ಮಂಗಳೂರು ಹಾಗೂ ಚಿತ್ರದುರ್ಗ ಕೇಂದ್ರಗಳಿಂದ ಪ್ರಸಾರವಾಯಿತು. ಇನ್ನು ಮುಂದೆ ಕೇಳಿ, ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ಮಾಹಿತಿ. ಪ್ರಕೃತಿಯಲ್ಲಿ ಕೀಟ ಮತ್ತು ರೋಗಗಳಿಂದ ಸಸ್ಯ ಸಂಪತ್ತು ಬಹಳ ಅಪರೂಪವಾಗಿ ನಾಶವಾಗುತ್ತೆ. ಆದ್ದರಿಂದ ಮಾನವನ ಹಸ್ತಕ್ಷೇಪ ಇಲ್ಲದ ಕಡೆ ನಾವು ಉತ್ತಮವಾದಂಥ ಜೈವಿಕ ವೈವಿಧ್ಯತೆಯನ್ನು ಕಾಣಬಹುದು. ಬರೀ ಸಸ್ಯಗಳೇ ಅಲ್ಲದೆ ಪ್ರಾಣಿಗಳು, ಕೀಟಗಳು, ಬ್ಯಾಕ್ಟೀರಿಯಾ ಹಾಗೂ ಶಿಲೀಂಧ್ರಗಳ ವೈವಿಧ್ಯತೆಯನ್ನು ನಾವು ಕಾಣಬಹುದು. ಪ್ರಕೃತಿಯಲ್ಲಿ ಯಾವುದೇ ಒಂದು ಜೀವಿ ಮೇಲ್ಗೈಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಪ್ರಕೃತಿ ವೈವಿಧ್ಯಮಯವಾದ ಕೀಟ ಮತ್ತು ಪ್ರಾಣಿಗಳಿಗೆ ಆಶ್ರಯ ತಾಣವಾಗಿದೆ. ಈ ಕೀಟ ಮತ್ತು ಪ್ರಾಣಿಗಳು ಪರಸ್ಪರ ಸ್ಪರ್ಧಿಗಳಾಗಿದ್ದು ಜೊತೆ ಜೊತೆಯಲ್ಲೇ ಬರುತ್ತವೆ. ನಂತರ ಇವು ಸತ್ತು ವಿಭಜನೆ ಕ್ರಿಯೆಗೆ ಒಳಪಡ್ತವೆ. ಪ್ರಕೃತಿ ಈ ಕ್ರಿಯೆಯಲ್ಲಿ ಸಕ್ರಿಯವಾದಂಥ ಪಾತ್ರವನ್ನು ವಹಿಸಿ ಪೋಷಕಾಂಶಗಳನ್ನು ಮತ್ತೆ ಮಣ್ಣಿಗೆ ಸೇರಿಸುತ್ತೆ. ಮಾನವ ಒಂದು ಕಡೆ ನೆಲೆಸಿ ಕೃಷಿ ಮಾಡೋದಕ್ಕೆ ತೊಡಗಿದ ಮೇಲೆ ಜೈವಿಕ ವೈವಿಧ್ಯತೆ ಕಡಿಮೆ ಆಗ್ತಾ ಬಂದಿದೆ. ಅಲೆಮಾರಿ ಕೃಷಿಯಿಂದ ಮಿಶ್ರ ಬೆಳೆ ಪದ್ಧತಿಗೆ, ನಂತರ ಏಕಬೆಳೆ ಪದ್ಧತಿಗೆ ಬಂದಿದ್ದು ಇದಕ್ಕೆ ಕಾರಣವಾಗಿದೆ. ಮೊದಲು ಶ್ರೀಮಂತ ಜೈವಿಕ ವೈವಿಧ್ಯತೆಯನ್ನು ಹೊಂದಿದ್ದ ಸ್ಥಳೀಯ ತಳಿಗಳಿಂದ ಸುಧಾರಿತ ತಳಿಗಳು, ಹೈಬ್ರಿಡ್ ತಳಿಗಳು, ನಂತರ ವಂಶವಾಗಿ ಮಾರ್ಪಾಟಾದಂಥ ಬೆಳೆಗಳಿಗೆ ನಾವು ಇವತ್ತು ಬಂದಿದ್ದೇವೆ. ಪ್ರತಿ ಬೆಳೆಯಲ್ಲಿ ಇಂದು ಜೈವಿಕ ವೈವಿಧ್ಯತೆ ಬಹಳಷ್ಟು ಕಡಿಮೆ ಆಗಿದೆ. ಇದು ಬಹಳ ಆತಂಕಕಾರಿಯಾದಂಥ ವಿಷಯ. ಸುಧಾರಿತ ತಳಿಗಳು ಕೆಲವೇ ಮಾತಾಪಿತೃ ತಳಿಗಳಿಂದ ಅಭಿವೃದ್ಧಿ ಹೊಂದಿದರೆ ಅಂತಹ ತಳಿಗಳು ರೋಗ ಕೀಟಗಳಿಗೆ ತುತ್ತಾಗಿ ಇಡೀ ಬೆಳೆಯೇ ಕಣ್ಮರೆಯಾಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಸಾವಯವ ಕೃಷಿಯಲ್ಲಿ ನಾವು ಸ್ಥಳೀಯ ತಳಿಗಳ ಬಳಕೆಗೆ, ಸಂರಕ್ಷಣೆಗೆ ಒತ್ತನ್ನು ಕೊಡಬೇಕಾಗತ್ತೆ. ನಮ್ಮಲ್ಲಿ ಮೂಲ ಜೀವದ್ರವ್ಯ ಭದ್ರವಾಗಿದ್ದರೆ ಯಾವುದೇ ತಳಿಗಳನ್ನು ಅಭಿವೃದ್ಧಿಪಡಿಸಬಹುದು. ಸುಧಾರಿತ ತಳಿಗಳಲ್ಲಿ ಏಕರೂಪದ ಬೆಳೆ ನಿಲುವಿಗೆ, ಗುಣಗಳಿಗೆ ಒತ್ತನ್ನು ನೀಡಿದರೆ ನಮ್ಮ ಸ್ಥಳೀಯ ತಳಿಗಳಲ್ಲಿ ನಾವು ವೈವಿಧ್ಯತೆಗೆ ಆದ್ಯತೆಯನ್ನು ನೀಡಬೇಕಾಗತ್ತೆ. ಪ್ರಕೃತಿಯನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಮಣ್ಣಿನ ಮೇಲಿರುವಂಥ ಜೈವಿಕ ವೈವಿಧ್ಯತೆ ಅಲ್ಲದೆ ಮಣ್ಣಿನ ಒಳಗಡೆ ಇರುವಂಥ ಜೈವಿಕ ವೈವಿಧ್ಯತೆ ಕೂಡ ಕಡಿಮೆಯಾಗಿದೆ. ನಮ್ಮಲ್ಲಿರುವಂಥ ಸೀಮಿತವಾದಂಥ ಜೈವಿಕ ವೈವಿಧ್ಯತೆ ಇಂದು ಕೀಟ ಮತ್ತು ರೋಗಗಳ ಹಾವಳಿಗೆ ತುತ್ತಾಗಿ ಸ್ವಾಭಾವಿಕ ಆಯ್ಕೆಗೆ ಒಳಪಡ್ತಾ ಇದೆ. ನಮ್ಮಲ್ಲಿ ಉಂಟಾಗ್ತಾ ಇರುವಂಥ ಸೀಮಿತ ಜೈವಿಕ ವೈವಿಧ್ಯತೆಗೆ ಅನೇಕ ಕಾರಣಗಳಿದ್ದಾವೆ. ಅದರಲ್ಲಿ ಮೊದಲನೇದು ಮಣ್ಣಿನ ಪೋಷಕಾಂಶ ಮಟ್ಟದಲ್ಲಿ ಉಂಟಾಗಿರುವಂಥ ಅಸಮತೋಲನ. ಮಣ್ಣಿನ ಫಲವತ್ತತೆ ಬೆಳೆಯ ಕಟಾವಿನೊಂದಿಗೆ ಕಡಿಮೆ ಆಗುತ್ತೆ. ರೈತರು ಈ ಫಲವತ್ತತೆಯ ಕೊರತೆಯನ್ನು ಸಾವಯವ ಗೊಬ್ಬರದ ಮೂಲಕ ಪೂರೈಸಬೇಕಾಗತ್ತೆ. ಆದರೆ ಜಮೀನುಗಳು, ಹಿಡುವಳಿಗಳು ಸಣ್ಣದಾದಾಗೆ ಸಾವಯವ ಗೊಬ್ಬರದ ಕಡೆಗೆ ಗಮನ ಕಡಿಮೆಯಾಗಿ ಸುಲಭದ ರಸಗೊಬ್ಬರದ ಕಡೆಗೆ ಮನಸ್ಸನ್ನು ಕೊಟ್ಟಿದ್ದು ಮಣ್ಣಿನ ಫಲವತ್ತತೆ ಕಡಿಮೆ ಆಗೋದಕ್ಕೆ ಕಾರಣವಾಗಿದೆ. ಅಸಮತೋಲನದಿಂದ ಕೂಡಿದಂಥ ಸಸ್ಯ ಪೋಷಣೆ ಕೀಟ ಮತ್ತು ರೋಗಗಳಿಗೆ ಬೆಳೆ ಸುಲಭದ ತುತ್ತಾಗೋದಕ್ಕೆ ಕಾರಣವಾಗಿದೆ. ಅತಿಯಾದಂಥ ಸಾರಜನಕ ಪೋಷಕಾಂಶದ ಪೂರೈಕೆಯಿಂದ ರಸ ಹೀರುವಂಥ ಕೀಟಗಳ ಹಾವಳಿ ಹೆಚ್ಚಾಗ್ತಾ ಇದೆ. ಭತ್ತದಲ್ಲಿ ಬೆಂಕಿ ರೋಗದ ಹಾವಳಿ ಹೆಚ್ಚಾಗುತ್ತೆ. ಇದಕ್ಕೆ ಮುಖ್ಯ ಕಾರಣ ಬೆಳೆಗಳಲ್ಲಿ ಸಾರಜನಕ ಮತ್ತು ಸಿಲಿಕಾನ್ನ ಅನುಪಾತ ಏರ್ಪೇರಾಗೋದು. ಆದ್ದರಿಂದ ಇತ್ತೀಚೆಗೆ ಭತ್ತದ ಹೊಟ್ಟಿನ ಬೂದಿಯನ್ನು ಭತ್ತದ ಗದ್ದೆಗಳಿಗೆ ಹಾಕಿದರೆ ಬೆಂಕಿ ರೋಗ ಬರೋದಿಲ್ಲ ಅಂತ ಅಂದು ತಿಳಿದುಬಂದಿದೆ. ಕಾರಣ ಇದರಲ್ಲಿ ಸಿಲಿಕಾನ್ ಅಂಶ ಇರುತ್ತೆ. ಮೆಗ್ನೀಷಿಯಂ ಕೊರತೆಯಿಂದ ಕೆಂಪು ಮಣ್ಣಿನಲ್ಲಿ ನೆಲಗಡಲೆ ಬೆಳೆಯಲ್ಲಿ ಎಲೆ ಚುಕ್ಕೆ ರೋಗ ಕಂಡುಬರುತ್ತೆ. ಮಾವು ಮತ್ತು ರಾಗಿಗಳಲ್ಲಿ ಸತುವಿನ ಕೊರತೆಯಿಂದ ಶಿಲೀಂಧ್ರ ರೋಗಗಳು ಬರೋದು ಗೊತ್ತಾಗಿದೆ. ಎರಡನೇದಾಗಿ ಜೈವಿಕ ವೈವಿಧ್ಯತೆ ಕಡಿಮೆ ಆಗೋದಕ್ಕೆ ಕಾರಣ ಮಣ್ಣಿನ ನೀರನ್ನು ಹಿಡಿದಿಡುವಂಥ ಸಾಮರ್ಥ್ಯ ಕಡಿಮೆ ಆಗಿರೋದು, ಮಣ್ಣಿಗೆ ಸಾವಯವ ಗೊಬ್ಬರಗಳನ್ನು ಕೊಡದೇ ಇರೋದು, ಮಣ್ಣಿನ ಕೊಚ್ಚಣೆ ಮತ್ತು ಬರೀ ಸಾರ್ವಜನಿಕ ಗೊಬ್ಬರಗಳನ್ನು ಬಳಸಿದ್ದರಿಂದ ಉಂಟಾಗಿರುವ ತ್ವರಿತ ವಿಭಜನೆ ಕ್ರಿಯೆ ತೇವಾಂಶದ ಕೊರತೆಗೆ ಮುಖ್ಯ ಕಾರಣಗಳಾಗಿದ್ದಾವೆ. ಇದರಿಂದ ಬೆಳೆಗಳು ಕೀಟ ಮತ್ತು ರೋಗಗಳ ಹಾವಳಿಗೆ ಸುಲಭದ ತುತ್ತಾಗ್ತಾ ಇದ್ದಾವೆ. ತೇವಾಂಶದ ಕೊರತೆ ಇರುವಾಗ ಬೆಳೆಗಳು ಥ್ರಿಪ್ಸ್ನಂತಹ ಕೀಟಗಳ ಹಾವಳಿಗೆ ತುತ್ತಾಗ್ತವೆ. ನೆಲಗಡಲೆಯಲ್ಲಿ ಸಿಪ್ಪೆ ಬಿರುಕುಬಿಟ್ಟು ಶಿಲೀಂಧ್ರಗಳ ದಾಳಿಗೆ ತುತ್ತಾಗುತ್ತೆ. ಇದು ನಂತರ ಶಿಲೀಂಧ್ರ ವಿಷದ ಅಥವಾ ಅಫ್ಲೋಟಾಕ್ಸಿನ್ ಸಮಸ್ಯೆಗೆ ಕಾರಣವಾಗುತ್ತೆ. ಮೂರನೇ ಕಾರಣ ಏಕಬೆಳೆ ಪದ್ಧತಿ ಮತ್ತು ಸ್ವಾಭಾವಿಕ ಸಸ್ಯವರ್ಗದ ನಷ್ಟ. ಕೃಷಿ ಪರಿಸರದಲ್ಲಿ ಜೀವ ವೈವಿಧ್ಯತೆಯ ನಷ್ಟದಿಂದ ಹಾನಿಕಾರಕ ಕೀಟಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅದೇ ರೀತಿ ಇಲಿಗಳಂತಹ ಪೀಡೆಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಅಂತಹ ಪರಿಸರದಲ್ಲಿ ಭಕ್ಷಕಗಳಾದಂಥ ಹಾವು, ಗೂಬೆ ಮತ್ತು ಕಾಡುಬೆಕ್ಕುಗಳಿಗೆ ಆಶ್ರಯ ತಾಣಗಳು ಇರೋದಿಲ್ಲ. ನಾಲ್ಕನೆಯದಾಗಿ, ಕೃಷಿಯಲ್ಲಿ ಬಹುಕೀಟ ಕೀಟನಾಶಕಗಳನ್ನು ಹೆಚ್ಚಾಗಿ ಬಳಸೋದು ಇದಕ್ಕೆ ಕಾರಣವಾಗಿದೆ. ಇವುಗಳ ಬಳಕೆಯಿಂದ ಉಪಕಾರಿ ಭಕ್ಷಕ ಕೀಟಗಳ ಸಂಖ್ಯೆ ಮೇಲೆ ಕೆಟ್ಟ ಪರಿಣಾಮ ಉಂಟಾಗುತ್ತೆ. ಜೊತೆಗೆ ಈ ಪಕ್ಷಿಗಳ ಸಂಖ್ಯೆ ಕೂಡ ಕಡಿಮೆ ಆಗುತ್ತೆ. ನೀರಿನ ಹೆಚ್ಚಿನ ಬಳಕೆ ಅಥವಾ ನೀರಿನ ಕೊರತೆ ಕೀಟಗಳು ಹೆಚ್ಚಾಗೋದಕ್ಕೆ ಕಾರಣವಾಗುತ್ತೆ. ಒಂದೇ ಸಮನೆ ಈ ಕೀಟ ಆಶ್ರಯ ಬೆಳೆಗಳು ಕೀಟಗಳಿಗೆ ದೊರೆಯೋದು ಕೂಡ ಅವುಗಳ ಜೀವನ ಚಕ್ರ ಮುಂದುವರಿಯೋದಕ್ಕೆ ಕಾರಣವಾಗುತ್ತೆ. ಇದರಿಂದ ಕೀಟಗಳ ಹಾವಳಿ ಮುಂದುವರಿಯುತ್ತೆ. ನೀರು ಹೆಚ್ಚಾಗಿರುವಂಥ ವಾತಾವರಣದಲ್ಲಿ ಭತ್ತದ ಬೆಳೆಯಲ್ಲಿ ಕಂದುಜಿಗಿ ಹುಳುಗಳ ಹಾವಳಿ ಹೆಚ್ಚಾಗಿರುತ್ತೆ. ನೀರನ್ನು ಬಿಟ್ಟು ಬಿಟ್ಟು ನಿಲ್ಲಿಸೋದ್ರಿಂದ ಭತ್ತದ ಗದ್ದೆಯಲ್ಲಿ ಆರ್ದ್ರತೆ ಕಡಿಮೆ ಆಗೋ ರೀತಿಯಲ್ಲಿ ಮಾಡಿ ಕಂದುಜಿಗಿ ಹುಳುವಿನ ಕಾಟವನ್ನು ನಾವು ಕಡಿಮೆ ಮಾಡಬಹುದು. ಕೆಂಪು ಮಣ್ಣಿನ ಪ್ರದೇಶಗಳಲ್ಲಿ ಗೆದ್ದಲು ಪ್ರಮುಖವಾದಂಥ ಕೀಟಪೀಡಿಯಾಗಿ ಕಾಡ್ತಾ ಇದೆ. ಆಗ ಒಂದು ಅಥವಾ ಎರಡು ಸಾರಿ ನೀರನ್ನು ಕೊಡೋದ್ರಿಂದ ಬೆಳೆಯಲ್ಲಿ ಗೆದ್ದಲಿನ ಹಾವಳಿಯನ್ನು ನಾವು ತಡೆಗಟ್ಟಬಹುದು. ನೈಸರ್ಗಿಕವಾಗಿ ಕೀಟ ಮತ್ತು ರೋಗಗಳ ಹತೋಟಿಗೆ ನಾವು ಕೆಲವು ಕ್ರಮಗಳನ್ನು ಅನುಸರಿಸಬೇಕಾಗತ್ತೆ. ಅವುಗಳೆಂದರೆ, ಅತಿಯಾದಂಥ ತೇವಾಂಶ ಅಥವಾ ಅತಿಯಾದ ಬರಕ್ಕೆ ಬೆಳೆ ಒಳಗಾಗದಂತೆ ನಾವು ನೋಡ್ಕೋಬೇಕಾಗತ್ತೆ. ಪೋಷಕಾಂಶಗಳ ಕೊರತೆ ಮತ್ತು ಅಸಮತೋಲನ ಉಂಟಾಗದಂತೆ ಬೆಳೆಗಳನ್ನು ಪೋಷಿಸಬೇಕಾಗತ್ತೆ. ನೀರು, ಗಾಳಿ, ಸ್ಥಳ ಮತ್ತು ಪೋಷಕಾಂಶಗಳಿಗೆ ಸ್ಪರ್ಧೆ ಉಂಟಾಗದಂತೆ ನಾವು ಬೆಳೆ ನಿರ್ವಹಣೆಯನ್ನು ಮಾಡಬೇಕಾಗತ್ತೆ. ಅತಿಯಾದ ಉಷ್ಣಾಂಶ ಅಥವಾ ಅತಿ ಕಡಿಮೆ ಉಷ್ಣಾಂಶಕ್ಕೆ ಬೆಳೆ ಒಳಗಾಗದಂತೆ ನಾವು ನೋಡ್ಕೋಬೇಕಾಗತ್ತೆ. ಹಾಗೆಯೇ ಬೆಳೆ ವೈವಿಧ್ಯತೆಯನ್ನು ಕಾಪಾಡೋದು, ಬೆಳೆಗಳ ಜೊತೆಗೆ ಮರಗಿಡಗಳು, ಬೇರೆ ಜೀವಿಗಳು ಇರುವಂತೆ ನೋಡಿಕೊಳ್ಳೋದು ಕೂಡ ಸೇರಿವೆ. ಇದನ್ನು ಸಾಧಿಸೋದಕ್ಕೆ ಮಣ್ಣಲ್ಲಿ ಸಾವಯವ ಅಂಶವನ್ನು ಹೆಚ್ಚಿಸಬೇಕಾಗತ್ತೆ. ಇದು ಬೆಳೆ ಉತ್ಪಾದನೆಯನ್ನು ಹೆಚ್ಚಿಸೋದಕ್ಕೆ ಸಹಕಾರಿಯಾಗತ್ತೆ. ಸಾವಯವ ಅಂಶ ಮಣ್ಣಿನ ರಚನೆ ಮತ್ತು ನೀರನ್ನು ಹಿಡಿದಿಟ್ಟುಕೊಳ್ಳುವಂಥ ಶಕ್ತಿಯನ್ನು ಹೆಚ್ಚಿಸುತ್ತೆ. ಮಳೆ ನೀರು ಇಂಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಇದರಿಂದ ಹರಿದು ಹೋಗುವಂಥ ಮಳೆ ನೀರಿನ ಪ್ರಮಾಣ ಕಡಿಮೆಯಾಗಿ ಮಣ್ಣಿನ ಕೊಚ್ಚಣೆ ಕಡಿಮೆ ಆಗುತ್ತೆ. ನೀರಿನ ಲಭ್ಯತೆ ಹೆಚ್ಚಾಗುತ್ತೆ. ಬೆಳೆ ಉತ್ತಮವಾಗಿ ಬೆಳೆಯುತ್ತೆ. ಸಾವಯವ ಅಂಶ ನೀರು ನಿಲ್ಲುವಂಥ ಸಮಸ್ಯೆಯನ್ನು ನಿವಾರಿಸುತ್ತೆ. ಮಣ್ಣಿನಲ್ಲಿ ಗಾಳಿಯಾಡುವಂಥ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ. ಮಣ್ಣಿನ ರಸಸಾರವನ್ನು ನಿಯಂತ್ರಿಸುತ್ತೆ. ಇದು ಬೆಳೆಗೆ ಅನುಕೂಲವಾದಂಥ ವಾತಾವರಣವನ್ನು ಸೃಷ್ಟಿಸುತ್ತೆ. ಜೊತೆಗೆ ಮಣ್ಣಲ್ಲಿ ಸೂಕ್ಷ್ಮಜೀವಿಗಳ ಚಟುವಟಿಕೆಯನ್ನು ಹೆಚ್ಚು ಮಾಡುತ್ತೆ. ನೀರನ್ನು ಸಂಗ್ರಹಿಸೋದಕ್ಕೆ ಮತ್ತು ಇಂಗ್ಸೋದಕ್ಕೆ ವಿವಿಧ ರಚನೆಗಳನ್ನು ನಾವು ಜಮೀನಿನಲ್ಲಿ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ವಿವಿಧ ಸುಧಾರಿತ ಪದ್ಧತಿಗಳನ್ನು ಅನುಸರಿಸಬೇಕಾಗತ್ತೆ. ಜಮೀನಿನಲ್ಲಿ ಗುಂಡಿಗಳನ್ನು ತೆಗೆಯೋದು, ಸಮಪಾತಳಿ ಬದುಗಳನ್ನು ನಿರ್ಮಿಸೋದು ಬಹಳ ಮುಖ್ಯ. ಈ ಬದುಗಳನ್ನು ನಾವು ಸಸ್ಯ ಬದುಗಳಾಗಿ ಮಾರ್ಪಡಿಸಿಕೊಳ್ಳಬಹುದು. ಬದುಗಳ ಮೇಲೆ ಲಾವಂಚ, ಕತ್ತಾಳೆಯಂತಹ ಸಸ್ಯಗಳನ್ನು ಬೆಳೆಸಿ ಅವುಗಳ ಭದ್ರತೆಯನ್ನು ಹೆಚ್ಚಿಸಬಹುದು. ಅಗಲವಾದ ಅಂತರವಿರುವಂಥ ಬೆಳೆ ಸಾಲುಗಳ ಮಧ್ಯೆ ದೋಣಿ ಸಾಲನ್ನು ತೆಗಿಬಹುದು. ಈ ಎಲ್ಲ ಕ್ರಮಗಳು ನೀರಿನ ಕೊರತೆಯನ್ನು ನೀಗಿಸೋದಕ್ಕೆ ಅನುಕೂಲ ಮಾಡಿಕೊಡ್ತವೆ. ನೀರಿನ ಸಂರಕ್ಷಣೆ ಸಂಗ್ರಹಣೆಯಂತೆ ಹೆಚ್ಚಾದಂಥ ನೀರನ್ನು ಬಸಿಯೋದು ಕೂಡ ಬೆಳೆ ನಿರ್ವಹಣೆಯಲ್ಲಿ ಪ್ರಮುಖವಾದಂಥ ಪಾತ್ರ ವಹಿಸುತ್ತೆ. ಹೆಚ್ಚಾದಂಥ ನೀರನ್ನು ಬಸಿಯೋದಕ್ಕೆ ಬಸಿಗಾಲುವೆಗಳನ್ನು ನಾವು ತೆಗೆದುಕೊಳ್ಳಬೇಕಾಗತ್ತೆ. ಎರಡು ತೆಂಗಿನ ಸಾಲುಗಳ ನಡುವೆ 2.5 ಅಡಿ ಅಗಲ, 3-4 ಅಡಿ ಆಳದ ಬಸಿಗಾಲುವೆಯನ್ನು ತೆಗೆದು ತ್ಯಾಜ್ಯ ವಸ್ತುಗಳನ್ನು ಅದರಲ್ಲಿ ತುಂಬಿ ನೀರಿಂಗೋದಕ್ಕೆ ಮತ್ತು ಹೆಚ್ಚಾದ ನೀರು ಬಸಿಯೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ಬೋದು. ಹೆಚ್ಚಾದಂಥ ಮತ್ತು ಬಸದಂಥ ನೀರನ್ನು ಸಂಗ್ರಹಿಸೋದಕ್ಕೆ ಕೃಷಿ ಹೊಂಡಗಳನ್ನು ಮಾಡಿಕೊಂಡು ಅದರಲ್ಲಿ ನಾವು ಸಂಗ್ರಹಣೆ ಮಾಡ್ಕೋಬೋದು. ಇದು ನೀರಿನ ಅಂತರ್ಜಲದ ಮಟ್ಟ ಹೆಚ್ಚಾಗೋದಕ್ಕೆ ಅನುಕೂಲ ಮಾಡಿಕೊಡುತ್ತೆ. ಅವಶ್ಯಕತೆ ಬಿದ್ದಾಗ ಆ ನೀರನ್ನು ರಕ್ಷಕ ನೀರಾವರಿಯಾಗಿ ನಾವು ಬೆಳೆಗಳಿಗೆ ಕೊಡ್ಬೋದು. ಹೆಚ್ಚಾದ ಪ್ರಮಾಣದಲ್ಲಿ ನೀರಿದ್ದರೆ ಮೀನು ಸಾಕಣೆಯನ್ನು ಕೂಡ ಕೈಗೊಳ್ಳಬಹುದು. ಈ ರೀತಿ ಹೆಚ್ಚಾದಂಥ ಒಂದು ತೇವಾಂಶವನ್ನು ಬಸಿಯೋದ್ರಿಂದ ವಿಶೇಷವಾಗಿ ಈ ತೆಂಗಿನಲ್ಲಿ ತೆಂಗಿನ ನುಸಿಯ ಹಾವಳಿಯನ್ನು ನಿಯಂತ್ರಣ ಮಾಡಬಹುದು ಅಂತ ಕೂಡ ರೈತರ ಅನುಭವದಿಂದ ಗೊತ್ತಾಗಿದೆ. ಸಾಕಷ್ಟು ಸಾವಯವ ಗೊಬ್ಬರ ಉತ್ಪಾದಿಸೋದಕ್ಕೆ ಜಾನುವಾರುಗಳ ಸಾಕಣೆಯನ್ನು ನಾವು ಮಾಡಿಕೊಳ್ಬೇಕಾಗತ್ತೆ. ಅವುಗಳಿಂದ ಸಿಗುವಂಥ ಸಗಣಿ, ಗಂಜಳವನ್ನು ಲಾಭದಾಯಕವಾಗಿ ಬಳಸಿಕೊಂಡು ಸಾವಯವ ಗೊಬ್ಬರವನ್ನು ತಯಾರಿಸ್ಕೋಬೋದು. ಇದಲ್ಲದೆ ಬೇರೆ ಸಸ್ಯ ತ್ಯಾಜ್ಯಗಳನ್ನು ಸಗಣಿ, ಗಂಜಳದ ಜೊತೆ ಬೆರೆಸ್ಕೊಂಡು ಎರೆಹುಳು ಸಾಕಾಣಿಕೆ ಮಾಡಿ ಎರೆ ಗೊಬ್ಬರವನ್ನು ತಯಾರಿಸ್ಕೋಬೋದು. ಹಸಿರು ಗೊಬ್ಬರದ ಬೆಳೆಗಳನ್ನು ಬೆಳೆ ಬೆಳೆಯೋದಕ್ಕೆ ಮುಂಚೆನೇ ಬೆಳ್ಕೊಂಡು ನಾವು ಮಣ್ಣಿಗೆ ಸೇರಿಸಿ ಸಾವಯವ ಅಂಶವನ್ನು ಪೂರೈಸಬಹುದು. ಬೆಳೆ ಸುತ್ತಲೂ 1 ಮೀಟರ್ನಷ್ಟು ಅಗಲದ ಪ್ರದೇಶದಲ್ಲಿ ಅಪ್ಸೆಣಬು, ಡೈಂಚ, ಗ್ಲಿರಿಸಿಡಿಯಾದಂತಹ ಬೆಳೆಗಳನ್ನು ಬೆಳೆದು ಅವುಗಳ ಹಸಿರೆಲೆಯನ್ನು ಮುಖಬಾಡಿಸಿ ಮಣ್ಣಿಗೆ ಸೇರಿಸೋದರಿಂದ ನಾವು ಸಾವಯವ ಅಂಶವನ್ನು ಹೆಚ್ಚಿಸ್ಬೋದು. ಹೀಗೆ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಬಳಸ್ಕೊಳ್ಳೋದರಿಂದ ಮತ್ತು ಅವುಗಳನ್ನು ಸಮಗ್ರವಾಗಿ ನಿರ್ವಹಿಸೋದರಿಂದ ಸಾವಯವ ಕೃಷಿ ಲಾಭದಾಯಕವೂ ಆಗುತ್ತೆ. ಇದುವರೆಗೆ ಸಾವಯವ ಕೃಷಿಯಲ್ಲಿ ನೈಸರ್ಗಿಕ ಸಂಪನ್ಮೂಲಗಳ ಬಳಕೆ ಕುರಿತು ಮಾಹಿತಿ ಕೇಳಿದಿರಿ. ಪ್ರಸ್ತುತಿ ಪಿಎಂ ಜಗದೀಶ್. ಮಾರುಕಟ್ಟೆಯ ಧಾರಣೆ. ಕಾಫಿ ಮಂಡಳಿ ಕ್ರೋಢೀಕರಿಸಿರುವಂತೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ ಅರೇಬಿಕಾ ಪಾರ್ಚ್ಮೆಂಟ್ 26,500 ರೂಪಾಯಿಯಿಂದ 27,800 ರೂಪಾಯಿ, ಅರೇಬಿಕಾ ಚೆರಿ 14,800 ರೂಪಾಯಿಯಿಂದ 16,600 ರೂಪಾಯಿ, ರೋಬಸ್ಟಾ ಪಾರ್ಚ್ಮೆಂಟ್ 21,000 ರೂಪಾಯಿಯಿಂದ 22,200 ರೂಪಾಯಿ, ರೋಬಸ್ಟಾ ಚೆರಿ 11,800 ರೂಪಾಯಿಯಿಂದ 12,800 ರೂಪಾಯಿ. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ಕೆಳಗರೆ ಗಮನಿಸಿ, ನಾಳಿನ ರೈತಧ್ವನಿ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಏಲಕ್ಕಿ ಬೆಳೆಯನ್ನು ಬಾಧಿಸುವ ಕೀಟಪೀಡೆಗಳು ಮತ್ತು ಅವುಗಳ ನಿಯಂತ್ರಣ ಈ ಕುರಿತು ಡಾಕ್ಟರ್ ಜಯಲಕ್ಷ್ಮಿ ನಾರಾಯಣ ಹೆಗ್ಡೆ ಅವರೊಂದಿಗೆ ನಡೆಸಿದ ಸಂದರ್ಶನ, ನಂತರ ಜೇನು ಕೃಷಿಯ ಅನುಕೂಲತೆ ಕುರಿತು ಡಾಕ್ಟರ್ ರಘುಪತಿ ಕೆಂಚಾರೆಡ್ಡಿ ಅವರೊಂದಿಗೆ ನಡೆಸಿದ ಸಂದರ್ಶನ ಪ್ರಸಾರವಾಗಲಿದೆ. ಇಲ್ಲಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮ ಮುಕ್ತಾಯವಾಯಿತು. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷಾ. ಕೃಷಿ ರಂಗ ಪ್ರಸಾರವಾಯಿತು. ಎಲ್ಐಸಿ ನಿವೇಶ್ ಪ್ಲಸ್ ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಪ್ರಚಾರವನ್ನು ಎಚ್ಚರಿಕೆಯಿಂದ ಓದಿ. ಇದೊಂದು ಪ್ರಕಟಣೆ. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಡಿ ಕಾರ್ಯನಿರ್ವಹಿಸುತ್ತಿರುವ ಕೊಡಗು ಜಿಲ್ಲೆಯ ಕುಶಾಲನಗರದಲ್ಲಿರುವ ಮೌಲಾನಾ ಆಜಾದ್ ಮಾದರಿ ಶಾಲೆ ಆಂಗ್ಲ ಮಾಧ್ಯಮ ಇಲ್ಲಿ 6ನೇ ತರಗತಿ ಉಚಿತ ಪ್ರವೇಶಾತಿಗಾಗಿ ಅರ್ಹ ವಿದ್ಯಾರ್ಥಿಗಳಿಂದ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಅರ್ಹ ವಿದ್ಯಾರ್ಥಿಗಳು ಸೇವಾ ಸಿಂಧು ಸರ್ವಿಸಸ್ ಡಾಟ್ ಕರ್ನಾಟಕ ಡಾಟ್ ಜಿಒವಿ ಡಾಟ್ ಇನ್ ಇಲ್ಲಿ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದು. ಅರ್ಹ ವಿದ್ಯಾರ್ಥಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕೋರಲಾಗಿದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 10 ಮೇ. ಮೀಸಲಾತಿ ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ 75%, ಇತರ ವಿದ್ಯಾರ್ಥಿಗಳಿಗೆ 25%. ಅರ್ಜಿ ಸಲ್ಲಿಸಲು ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಬೇಕಾದ ವಿಳಾಸ ಮುಖ್ಯೋಪಾಧ್ಯಾಯರು, ಮೌಲಾನಾ ಆಜಾದ್ ಮಾದರಿ ಶಾಲೆ, ಕುಶಾಲನಗರ ತಾಲೂಕು. ದೂರವಾಣಿ ಸಂಖ್ಯೆ 6361802037. ತಾಲೂಕು ಮಾಹಿತಿ ಕೇಂದ್ರ ಸೋಮವಾರಪೇಟೆ, ಇಲ್ಲಿನ ದೂರವಾಣಿ ಸಂಖ್ಯೆ 8548060589 ಸಂಪರ್ಕಿಸುವಂತೆ ಜಿಲ್ಲಾಧಿಕಾರಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಕೊಡಗು ಜಿಲ್ಲೆ ಮಡಿಕೇರಿ ಇವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಪ್ರಕಟಣೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಸುದ್ದಿ ಜೊಂಪೆ. ಪ್ರಾಯೋಜಕರು ದಿವಂಗತ ನಾಟೋಳಂಡ ಚೋಂದಮ್ಮ ದೇವಯ್ಯ ಇವರ ಆಶೀರ್ವಾದದೊಂದಿಗೆ ಆರಂಭಗೊಂಡು ಕಳೆದ ಸತತ 14 ವರ್ಷಗಳಿಂದ 100% ಫಲಿತಾಂಶದೊಂದಿಗೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಆಂಗ್ಲ ಮಾಧ್ಯಮದಲ್ಲಿ ಗುಣಾತ್ಮಕ ಶಿಕ್ಷಣವನ್ನು ನೀಡುತ್ತಿರುವ ಏಕೈಕ ಶಾಲೆ ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ ಕೊಟ್ಟೂರು ಚೇರಂಬಾಣೆ. ಇಲ್ಲಿ ಪ್ರೀ ನರ್ಸರಿಯಿಂದ 9ನೇ ತರಗತಿವರೆಗೆ ದಾಖಲಾತಿ ಪ್ರಾರಂಭವಾಗಿದ್ದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನಾಟೋಳಂಡ ವಿಜು 9448721240. ಸುದ್ದಿ ಜಂಪೆ ಓದ್ತಾ ಇರೋ ಗುಡ್ಡೆಮನೆ ರೋಹಿಣಿ ಚಂದ್ರಶೇಖರ್. ಕೊಡಗು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ನ ಕಡೆಯಿಂದ ಮಡಿಕೇರಿನ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿ ಆವರಣದಲ್ಲಿ ಇಂದು ಕನ್ನಡ ಸಾಹಿತ್ಯ ಪರಿಷತ್ನ 111ನೇ ಸಂಸ್ಥಾಪನಾ ದಿನಾಚರಣೆ ನಡೆದು ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ನ ಜಿಲ್ಲಾಧ್ಯಕ್ಷ ಕೂಡುಮಂಗಳೂರು ಸರಕಾರಿ ಹೈಸ್ಕೂಲ್ನ ಮುಖ್ಯೋಪಾಧ್ಯಾಯ ಟಿಜಿ ಪ್ರೇಮಕುಮಾರ್ನವು ಜನರೆಡೆಗೆ ಕನ್ನಡ ಸಾಹಿತ್ಯ ಪರಿಷತ್ತು ತೇಳುವ ವಿಷಯದ ಬಗ್ಗೆಯಲ್ಲಿ ಉಪನ್ಯಾಸ ಮಾಡಿ ಮಾತಾಡ್ತಾ ಪ್ರತಿಯೊಬ್ಬರು ಪತ್ರಿಕೆ ಮತ್ತು ಪುಸ್ತಕಗಳನ್ನ ತಕೊಂಡು ಓದೋಕೋ, ಆ ಮೂಲಕ ಕನ್ನಡ ಬರಹಗಾರರನ್ನ ಬೆಳೆಸೋಕು ಅಂತ ಹೇಳ್ದು. ಅಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ ಸಾಹಿತ್ಯದ ನಡಿಗೆ ಹಳ್ಳಿಯೆಡೆಗೆ ಗ್ರಾಮ ಸಿರಿ ಸೇರಿದಂಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ನಡೆಸಿ ನಿರಂತರ ಕನ್ನಡದ ಕಾರ್ಯ ಮಾಡ್ತಾ ಉಂಟು ಅಂತ ಹೇಳ್ದು. ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವ ಜಲಜೀವನ ಮಿಷನ್ ಮತ್ತು ಸ್ವಚ್ಛ ಭಾರತ ಮಿಷನ್ ಕಾರ್ಯಕ್ರಮಗಳ ಅನುಷ್ಠಾನ ಪ್ರಗತಿ ಯೋಜನೆಗಳ ವಿವರಗಳನ್ನ ಪರಿಶೀಲನೆ ಮಾಡಿಕೆ ಕೇಂದ್ರ ಜಲಜೀವನ ನೀತಿ ಆಯೋಗದ ಪ್ರತಿನಿಧಿ ಮತ್ತು ತಂಡದವು ಕೂಡುಮಂಗಳೂರು ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಟ್ಟು ಮಾಹಿತಿ ಪಡ್ಕೊಂಡು ಈ ಸಂದರ್ಭ ಗ್ರಾಮ ಪಂಚಾಯಿತಿಲಿ ಯೋಜನೆಗೆ ಅನುಷ್ಠಾನ ಆದ ಬಗೆಯಲ್ಲಿ ಪಂಚಾಯಿತಿ ವ್ಯಾಪ್ತಿನ ಎಲ್ಲಾ ಮನೆಗಳಿಗೆ ನೀರು ಪೂರೈಕೆ ಆಗ್ತಿರುವ ಬಗೆಯಲ್ಲಿ ವಿಚಾರಿಸಿ ಗ್ರಾಮ ಪಂಚಾಯಿತಿ ಎದುರಿಸುತ್ತಿರುವ ಸವಾಲುಗಳ ಬಗ್ಗೆಯಲ್ಲಿ ಚರ್ಚೆ ಮಾಡಿದೆ. ಕಾರ್ಯಕ್ರಮದಲ್ಲಿ ಗ್ರಾಮಾಭಿವೃದ್ಧಿ ಇಲಾಖೆನ ಸಹಾಯಕ ನಿರ್ದೇಶಕರು ಸೇರಿದಂಗೆ ಪಂಚಾಯಿತಿನ ಅಧಿಕಾರಿಗ ಹಾಜರಿದ್ದು ಮಡಿಕೇರಿನ ಜಿಲ್ಲಾ ಪಂಚಾಯಿತಿ ಸಭಾಭಾಡೆಯಲ್ಲಿ ಗ್ರಾಮೀಣ ಮತ್ತು ನಗರ ಸ್ಥಳೀಯ ಸಂಸ್ಥೆಗಳ ರಚನೆ, ಕಾರ್ಯಚಟುವಟಿಕೆಯ ಆರ್ಥಿಕ ಸ್ಥಿತಿಗತಿ, ಮೂಲಸೌಕರ್ಯ, ಸೇವೆ ಒದಗಿಸಿಕೆ, ತಾಂತ್ರಿಕ ಕೌಶಲ್ಯ ಈ ವಿಷಯಗಳ ಬಗ್ಗೆಯಲ್ಲಿ ಅಧ್ಯಯನಕ್ಕಾಗಿ ಚುನಾಯಿತ ಪ್ರತಿನಿಧಿಗ ಮತ್ತು ಅಧಿಕಾರಿಗಳ ಸಭೆ ನಡೆದು ಸಭೆಯಲ್ಲಿ ಭಾಗವಹಿಸಿ ಮಾತನಾಡಿದ 5ನೇ ಹಣಕಾಸು ಆಯೋಗದ ಅಧ್ಯಕ್ಷರಾದ ಡಾಕ್ಟರ್ ಸಿ ನಾರಾಯಣ ಸ್ವಾಮಿನವು ಕುಡಿಯುವ ನೀರು, ವಿದ್ಯುತ್ ಪೂರೈಕೆ, ಸ್ವ ಉದ್ಯೋಗ, ಗ್ರಾಮ ಮತ್ತು ನಗರಗಳ ಅಭಿವೃದ್ಧಿ ಈ ಚಟುವಟಿಕೆಗೆ ಸಹಾಯ ಆಗುವಂಗೆ ಸ್ಥಳೀಯ ಸಂಸ್ಥೆಗೆ ಸೇವೆ ಮಾಡೋಕು ಅಂತ ಹೇಳ್ದು. ನಗರಸಭೆನ ಅಧ್ಯಕ್ಷರು, ಉಪಾಧ್ಯಕ್ಷರು, ನಗರಾಭಿವೃದ್ಧಿ ಯೋಜನೆ ಇಲಾಖೆನ ಅಧಿಕಾರಿಗ, ಜಿಲ್ಲಾ ಪಂಚಾಯತ್ ಸಿಇಒ ಸೇರಿದಂಗೆ ಜಿಲ್ಲಾ ಮಟ್ಟದ ಅಧಿಕಾರಿಗ ಈ ಸಭೆಯಲ್ಲಿ ಹಾಜರಿದ್ದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಕೇಂದ್ರ ಪುರಸ್ಕೃತ ಯೋಜನೆಗಳಲ್ಲಿ ಒಂದಾಗಿರುವ ಪ್ರಧಾನಮಂತ್ರಿ ಮಾತೃವಂದನಾ ಯೋಜನೆಯ ಸೌಲಭ್ಯಕ್ಕಾಗಿ ಸುರುವಿನ ಹೆರಿಗೆನ ಬಸರಿ ಹೆಣ್ಣುಮಕ್ಕ ಮತ್ತು 2ನೇ ಹೆರಿಗೆಯಲ್ಲಿ ಹೆಣ್ಣು ಕೂಸಿಗೆ ಜನ್ಮ ಕೊಟ್ಟ ಹೆಣ್ಣು ಜನರ ನೋಂದಣಿ ಅಭಿಯಾನ ನಡೆಯಕ್ಕಿದ್ದು ಸುರುವಿನ ಹೆರಿಗೆಯಲ್ಲಿ 5,000 ರೂಪಾಯಿ ಮತ್ತು 2ನೇ ಹೆರಿಗೆಯಲ್ಲಿ ಹೆಣ್ಣು ಕೂಸಾದರೆ 6,000 ರೂಪಾಯಿನ ಸರ್ಕಾರದಿಂದ ಕೊಡ್ತಿದ್ದು ಸರ್ಕಾರಿ ಚಾಕರಿ ಮತ್ತು ದೊಡ್ಡ ಉದ್ದಿಮೆಗಳಲ್ಲಿ ಇರೋರನ್ನ ಬಿಟ್ಟು ಬಾಕಿ ಎಲ್ಲ ಹೆಣ್ಣು ಜನ ಈ ಸೌಲಭ್ಯ ಪಡ್ಕೊಳಕ್ಕೆ ಈ ಬಗೆಯಲ್ಲಿ ಆಧಾರ್ ಬ್ಯಾಂಕ್ ಖಾತೆಗೆ ಜೋಡಣೆಯಾಗಿದ್ದು ಪಡಿತರ ಚೀಟಿ, ಜಾತಿ ಆದಾಯ ಪ್ರಮಾಣ ಪತ್ರ ಸೇರಿದಂಗೆ ಅಗತ್ಯ ದಾಖಲಾತಿಗಳೊಟ್ಟಿಗೆ ಅಂಗನವಾಡಿ ಕಾರ್ಯಕರ್ತೆಯವರ ಹತ್ರ ಅರ್ಜಿ ಒಪ್ಪಿಸೋಕು ಅಂತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಉಪನಿರ್ದೇಶಕರು ತಿಳಿಸೋಳು. ತಾಳತ್ಮನಿ ನೇತಾಜಿ ಯುವಕ ಮಂಡಲ ಮತ್ತು ಆಕ್ಸಿರಿಚ್ ಹೋಟೆಲ್ನ ಕೂಡುಕೂಟಲ್ಲಿ ಇದೇ ತಿಂಗಳ 10ನೇ ತಾರೀಕು ಮಧ್ಯಾಹ್ನ ತಾಳತ್ಮನೆಯ ಆಕ್ಸಿರಿಚ್ ಹೋಟೆಲ್ ಸಭಾಬಾಡೆಯಲ್ಲಿ ಭಾರತೀಯ ಸೇನೆಗೆ ಸೇರಿಕೆ ಇಚ್ಛೆ ಇರುವ 15-25 ವರ್ಷದೊಳಗಿನ ಹೈದ ಗೋಡೆಗಳಿಗೆ ಸೇನಾಧಿಕಾರಿ ಮತ್ತು ಅಗ್ನಿವೀರ್ ಚಾಕ್ರಿಗಳಿಗೆ ಆಯ್ಕೆ ಹಾಕೋರೆ ಬೇಕಾಗುವ ಮಾಹಿತಿನ ಕಾರ್ಯಾಗಾರ ನಡೆಯಕ್ಕಿದ್ದು ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾರತೀಯ ನೌಕಾದಳದಲ್ಲಿ ಲೆಫ್ಟಿನೆಂಟ್ ಕಮಾಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಜಯಂತ್ ಸುಬ್ಬಯ್ಯನವು ಮಾಹಿತಿ ಕೊಡಿಕಿದ್ದು ಆಸಕ್ತ ವಿದ್ಯಾರ್ಥಿಗ ಎನ್ಸಿಸಿ ಕೆಡೆಟ್ಗ ಇದರ ಸದುಪಯೋಗ ಮಾಡಿಕೊಳ್ಳಕ್ಕೆ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿನ ಸಭೆ ಮಾನ್ಯ ಸಂಸದರಾದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಅಧ್ಯಕ್ಷತೆಯಲ್ಲಿ ಇದೇ ತಿಂಗಳ 8ನೇ ತಾರೀಕು ಹೊತ್ತಾರೆ 10:30 ಕೊಡಗು ಜಿಲ್ಲಾ ಪಂಚಾಯಿತಿ ಸಭಾಬಾಡೆಯಲ್ಲಿ ನಡೆದದೆ ಅಂತ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಂಗೆ ಜಿಲ್ಲಾ ಪಂಚಾಯಿತಿನ ಸಿಇಒ ಆನಂದ್ ಪ್ರಕಾಶ್ ಮೀನಾನವು ತಿಳಿಸಿದಳು. ಮಡಿಕೇರಿ ವಿದ್ಯುತ್ ಕೇಂದ್ರದಿಂದ ಓಂಕಾರೇಶ್ವರ ಫೀಡರ್ಲಿ ನಾಳೆ ಹೊತ್ತಾರೆ 10 ಹಿಂಬತ್ತು 5 ಮುಟ್ಟ ಮಳೆಗಾಲದ ನಿರ್ವಹಣಾ ಕಾರ್ಯ ಇರುವುದರಿಂದ ಕನ್ನಡ ಬಾಣೆ ಗೌಡ ಸಮಾಜ ಜೂನಿಯರ್ ಕಾಲೇಜ್ ಮಾರ್ಗ, ದಾಸವಾಳ ಮಾರ್ಗ, ಗಣಪತಿ ಬೀದಿ, ಓಂಕಾರೇಶ್ವರ ಮಾರ್ಗ, ಬ್ರಾಹ್ಮಣರ ಬೀದಿ ಮತ್ತು ಸುತ್ತಮುತ್ತನ ಜಾಗಗಳಲ್ಲಿ ಹಾಗೆ ಸೋಮರಪೇಟೆನ ಕೊಡ್ಲಿಪೇಟೆ ಶಾಖಾ ವ್ಯಾಪ್ತಿನ ಅವರದಾಳು ಕಣ್ಣಾರಳ್ಳಿ ಸೇರಿದಂಗೆ ಸುತ್ತಮುತ್ತನ ಜಾಗಗಳಲ್ಲಿ ಕರೆಂಟ್ ಇರುವುದಿಲ್ಲ ಅಂತ ಚಾಮುಂಡೇಶ್ವರಿ ವಿದ್ಯುತ್ ವಿತರಣಾ ನಿಗಮ ನಿಯಮಿತದ ಕಾರ್ಯನಿರ್ವಾಹಕ ಇಂಜಿನಿಯರ್ನವು ತಿಳಿಸೋಳು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ರಾಜರಾಜೇಶ್ವರಿ ಆಂಗ್ಲ ಮಾಧ್ಯಮ ಶಾಲೆ, ಕೊಟ್ಟೂರು ಚೇರಂಬಾಣೆ. ಎಸ್ ಕಟ್ಟೆಮಾಡು ಗ್ರಾಮದ ಬಿದಿರುಪ್ಪಣೆ ಕುಟುಂಬಸ್ಥರ ಇನ್ ಮನೆಯಲ್ಲಿ ಇದೇ ಮೇ ತಾರೀಕು 7ಕ್ಕೆ ಬುಧವಾರ ಬೆಳಿಗ್ಗೆ 7 ಗಂಟೆಯಿಂದ ಕುಲದೇವರು ಶ್ರೀ ವೆಂಕಟರಮಣ ಸ್ವಾಮಿನ ಹರಿಸಿವೆ. ಹಂಗೆ ಅಂದೇ ಸಾಯಂಕಾಲ 7 ಗಂಟೆಯಿಂದ ತಾರೀಕು 8ರ ಗುರುವಾರದವರೆಗೆ ಪರಿವಾರ ದೈವಗಳ ಕೋಲ ನಡೆಸಿಕೆ ಏರ್ಪಾಡು ಮಾಡಿಕೊಂಡಳು. ಕೊಟ್ಟ ಗೂಡೆಗ ಊರವು ನೆಂಟರಿಷ್ಟರೆಲ್ಲ ಬಂದು ದೇವರ ತೀರ್ಥ ಪ್ರಸಾದನ ಸ್ವೀಕರಿಸೋಕುತ್ತ ಬಿದಿರುಪ್ಪಣೆ ಕುಟುಂಬದ ಪಟ್ಟೆದಾರರು ಮತ್ತೆ ಕುಟುಂಬಸ್ಥರು ಕೇಳಿಕೊಂಡಳು. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್ ಆಪೋಸಿಟ್ ಆಂಜನೇಯ ಟೆಂಪಲ್, ಅರೆಸ್ ರೋಡ್, ಮೈಸೂರು. ಕೂರ್ಗ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಪೊನ್ನಂಪೇಟೆ ಕೊಡಗಿನಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮಿಷನ್ ಲರ್ನಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್, ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮತ್ತು ಕಂಪ್ಯೂಟರ್ ಸೈನ್ಸ್ ವಿತ್ ಸೈಬರ್ ಸೆಕ್ಯೂರಿಟಿಗಾಗಿ ಅಡ್ಮಿಷನ್ ಪ್ರಾರಂಭವಾಗಿದೆ. ಮೆರಿಟೋರಿಯಸ್ ಸ್ಟೂಡೆಂಟ್ಸ್ ಮತ್ತು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯ. ಉತ್ತಮ ಸ್ಪೋರ್ಟ್ಸ್ ಸೌಲಭ್ಯ ಮತ್ತು ಬಾಯ್ಸ್ ಅಂಡ್ ಗರ್ಲ್ಸ್ಗಾಗಿ ಸೆಪರೇಟ್ ಹಾಸ್ಟೆಲ್ ಫೆಸಿಲಿಟೀಸ್ ಕೂಡ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9611555457. ಭಾರತೀಯ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ವಿಲಾಸಪೇಟೆಯ ಹ್ಯಾಪಿ ಶಾಪಿಂಗ್ ನಲ್ಲಿ ಜೆಂಟ್ಸ್, ಲೇಡೀಸ್, ಕಿಡ್ಸ್ ಗೆ ಬೇಕಾದ ಡ್ರೆಸ್ ಗಳು, ಮದುವೆ ಡ್ರೆಸ್ ಗಳು, ಬ್ಲೇಸರ್ಸ್, ಸೂಟ್ಸ್, ಅತ್ಯುತ್ತಮ ಕ್ವಾಲಿಟಿಯೊಂದಿಗೆ ಬಟ್ಟೆಗಳನ್ನು ಖರೀದಿಸಲು ಬನ್ನಿ ಹ್ಯಾಪಿ ಶಾಪಿಂಗ್, ವಿಲಾಸಪೇಟೆ. ದೇರಳಿನಾಡು ವಿಬಾಡಗ ಗ್ರಾಮ ಮಳವಂಡ ಒಕ್ಕಕಾರ ಮುಂದು ಕಾಲಕೊಮ್ಮ ನಡ್ತುವ ಬೊಳ್ಳಾಟ ತೆರೆರ ಮಾರಿಪತ್ಲ ಇಂದು ಬೈಟು ಕೊಟ್ಟಿಪಾಡು 6 ತೆರೆ, ನಾಳೆ ಚೌವಾಚ ಪೊಲಕ ಕುಳಿಯ ತೆರೆ, ಬೊಳ್ಳಾಟ ತೆರೆ, ಮಜ್ಜನ 12 ಗಂಟೆಗೆ ಮಂದನ ಮೂರ್ತಿ ತೆರೆ, ಕೈಮಡ ತುಂಜ ಮಳವಂಡ ಐನು ಹಾರೋಡಕ ಬಪ್ಪು, ಅಲ್ಲಿಂಜಿ ಚಾಮುಂಡಿ ತೆರೆ ನಡ್ಪ. ಒಕ್ಕಕಾರ ತಾಮನ ಪೊಮ್ಮಕ ಬೆಂದು ಚಂಗಾದ್ಯ ಊರ್ನಾಡಕಾರೆಲ್ಲ ಬಂತು ದೇವಡ ಆಶ್ವಾದ ಪಡೆದು ಮಳವಂಡ ಒಕ್ಕ ಅಧ್ಯಕ್ಷ ಸುರೇಶ್ ಪಿಂಜ ಒಕ್ಕಕಾರ ಕಟ್ಟಣಿತ. ನೆಕ್ಸ್ಟ್ ಮಂತ್ ಮಗಂದು ಮದ್ವೆ, ಸೂಟ್ ಬ್ಲೇಸರ್ ಪರ್ಚೇಸ್ ಮಾಡೋಕೆ ಮೈಸೂರು ಅಥವಾ ಬೆಂಗಳೂರು ಹೋಗೋಣ ಅಲ್ವಾ? ಅಷ್ಟು ದೂರ ಯಾಕೆ? ವಿರಾಜಪೇಟೆಯ ರೇಮಂಡ್ ಶಾಪ್ ನಿಂದ ತಗೊಳ್ಳೋಣ. ಅಲ್ಲಿ ಎಲ್ಲಾ ಫಂಕ್ಷನ್ ಗಳಿಗೆ ಬೇಕಾದಂತಹ ರೆಡಿಮೇಡ್ ಡ್ರೆಸ್ ಫ್ಯಾಬ್ರಿಕ್ ಕೂಡ ಇದೆ. ನಮಗೆ ಬೇಕಾದ ಲೇಟೆಸ್ಟ್ ಡಿಸೈನ್ ನಲ್ಲಿ ಬ್ಲೇಸರ್ ಸೂಟ್ ಸ್ಟಿಚ್ ಕೂಡ ಮಾಡಿಕೊಡ್ತಾರೆ. ಅಲ್ಲದೆ ಕುಪ್ಯ ಫ್ಯಾಬ್ರಿಕ್ ಕೂಡ ಇದೆ. ದ ರೇಮಂಡ್ ಶಾಪ್ ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ರಾತ್ರಿ ನಿದ್ರೇನೆ ಇಲ್ಲ, ಸೊಳ್ಳೆ ಶೆಕೆ ಬೇರೆ, ಹಳೆ ಫ್ಯಾನ್ ಕೊಟ್ಟು ಹೊಸದು ತನ್ನಿ. ಓಕೆ, ಭಾರತ್ ಎಲೆಕ್ಟ್ರಾನಿಕ್ಸ್ ನಲ್ಲಿ ಎಲ್ಲ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಎಕ್ಸ್ಚೇಂಜ್ ಆಫರ್ ಇದೆ, ಅಲ್ಲಿಂದಲೇ ತಗೊಳ್ಳೋಣ. ಎಸಿ, ಏರ್ ಕೂಲರ್, ಫ್ಯಾನ್, ಎಲ್ಇಡಿ, ಫ್ರಿಡ್ಜ್, ವಾಷಿಂಗ್ ಮಷೀನ್, ಮಿಕ್ಸಿ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತ್ ಎಲೆಕ್ಟ್ರಾನಿಕ್ಸ್, ಹಿಲ್ ರೋಡ್, ಮಡಿಕೇರಿ. ದಕ್ಷಿಣ ಕೊಡಗಿನ ವಾಣಿಜ್ಯ ಶ್ರೇಣಿಯ ರಾಜಧಾನಿಯಾದ ವಿರಾಜಪೇಟೆಯಲ್ಲಿ ನಿಮ್ಮ ಭವನ ನಿರ್ಮಾಣದ ಕನಸುಗಳಿಗನುಸಾರ ಹೆಜ್ಜೆ ಇಡಲು ನೂತನವಾಗಿ ಶುಭಾರಂಭಗೊಂಡಿದೆ ಮಿಡಾಸ್ ಗ್ಲಾಸ್ ಅಂಡ್ ಫ್ಲೈವುಡ್ಸ್, ಪೊಲೀಸ್ ಸ್ಟೇಷನ್ ಮುಂಭಾಗ, ಮಲಬಾರ್ ರಸ್ತೆ, ವಿರಾಜಪೇಟೆ. ಗುಣಮಟ್ಟದ ಗ್ಲಾಸ್, ಪ್ಲೈವುಡ್, ಮೈಕಾ, ಮಲ್ಟಿವುಡ್ಸ್, ಕಿಚನ್ ಎಕ್ಸೆಸರೀಸ್ಗಳಲ್ಲದೆ ಗ್ಲಾಸ್ ಡಿಸೈನಿಂಗ್ ಮಾಡಿಕೊಡಲಾಗುವುದು. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲಿ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್, ಕೊಡಗಿನ ಗೋಣಿಕೊಪ್ಪ, ಸೋಮರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಕವನ್ 9606017186. ಕೆ ನಿಡುಗಣೆ ಕೂಟುಹೊಳೆ ಶ್ರೀ ಕುಂದುಮುಂಡಿ ಮಾರಿಯಮ್ಮ ದೇವಿಯ ಉತ್ಸವದ ಪ್ರಯುಕ್ತ ಇದೇ 6ರಂದು ಮಂಗಳವಾರ ಬೆಳಿಗ್ಗೆ 6 ಗಂಟೆಗೆ ಶುದ್ಧ ಕಲಶ, ಮಧ್ಯಾಹ್ನ 1 ಗಂಟೆಗೆ ಭಂಡಾರ ತರುವುದು, ನಂತರ ಅನ್ನದಾನ, ಅಪರಾಹ್ನ 2 ಗಂಟೆಗೆ ವಿಶೇಷ ಪೂಜೆ, 7ರಂದು ಬುಧವಾರ 9 ಗಂಟೆಗೆ ವಿಶೇಷ ಪೂಜೆ ನಡೆಯಲಿದೆ. ಭಕ್ತಾದಿಗಳೆಲ್ಲ ಆಗಮಿಸಿ ದೇವಿಯ ಕೃಪೆಗೆ ಪಾತ್ರರಾಗುವಂತೆ ಶ್ರೀ ಕುಂದುಮುಂಡಿ ಮಾರಿಯಮ್ಮ ಉತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಕೇಳಿಕೊಂಡಿದ್ದಾರೆ. ಪುಟ್ಟಂದಿ ಗ್ರಾಮದ ಆಲೆಯಂಡ ಒಕ್ಕಡ ಶ್ರೀ ಕುರ್ಕಮಾರು ದೇವಡ ಒಳ್ಳಾಟ ಇಂದು ಪಿಂಜ ನಾಳೆ ನಡಪ. ನಾಡ್ರ ಭಕ್ತಮಾಜನ ಎಲ್ಲರೂ ಬಂದಿದ್ದು ದೇವಡ ತೀರ್ಥ ಪ್ರಸಾದ ಪಡೆದು ಉಣ್ಣುಂದು ಆಲೆಯಂಡ ಒಕ್ಕಕಾರ ಕಟ್ಟಳಿತು. ಪೊನ್ನಂಪೇಟೆ ತಾಲೂಕು ಕೋತೂರು ಗ್ರಾಮ ಶ್ರೀ ಮಾರಮ್ಮ ದೇವಸ್ಥಾನ ಹತ್ರ ಕಾಟಿ ನಮ್ಮೆ ಇದೇ 6ರಂಗ್, ನಾಳೆ ಚೌವಾಚೆ ನಡ್ಪ. ಮಜ್ಜನ 12:30 ಗಂಟೆಗೆ ಕೋಲು ಪೊಯ್ಯೋ, 1 ಗಂಟೆಗೆ ಕಳಶ ಅಡ್ತಾವಪ್ಪೋ, 2 ಗಂಟೆಗೆ ತೆಗ್ಗೆಕ್ ಬಡಿಬೆಪ್ಪೋ, 3:30 ಗಂಟೆಗೆ ಕಾಟಿ ಬಪ್ಪೋ, 5:45 ಗಂಟೆಗೆ ದೇವಡ ಪರಕೆ ನಡ್ಪ. ಭಕ್ತಾದಿ ಎಲ್ಲ ಬಂತು ದೇವಡ ಆಶೀರ್ವಾದ ಪಡೆದು ಉಣ್ಣುಂದು ಕೋತೂರು ಶ್ರೀ ಮಾರಮ್ಮ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಪಿಂಜ ಸದಸ್ಯಂಗ ಕಟ್ಟಣಿತ. ಮಡಿಕೇರಿಯ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಲ್ಲಿ ಫೆಸ್ಟಿವಲ್ ಮೆಗಾ ಡಿಸ್ಕೌಂಟ್ ಸೇಲ್. ಎಲ್ಇಡಿ ಟಿವಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಗ್ಯಾಸ್ ಅಂಡ್ ಎಲೆಕ್ಟ್ರಿಕಲ್ ಗೀಸರ್, ಮೈಕ್ರೋ ಓವನ್ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 2300018. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್, ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 meters ದೂರದಲ್ಲಿ. ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದ್ಯಂಡೊಳ ಕುಂಜಿರಾಗಿರೀಶ್ ಭೀಮಯ್ಯ. ಪರಿಶಿಷ್ಟ ಜಾತಿಲು ಒಳ ಮೀಸಲು ವರ್ಗೀಕರಣ ಮಾರಿಪತ್ತು ಜಿಲ್ಲೆಯಲ್ಲಿ ಇಂದಿಂಜ ರಾಜ್ಯ ಸರ್ಕಾರ ಪರಿಶಿಷ್ಟ ಜಾತಿರ ಸಮಗ್ರ ಸಮೀಕ್ಷೆಗೆ ಇಂದು ಚಾಲನೆ ಕೊಡ್ತತ್ತು. ಸರ್ವೋಚ್ಚ ನ್ಯಾಯಾಲಯ ಪರಿಶಿಷ್ಟ ಜಾತಿಗೆ ಒಳ ಮೀಸಲು ಕೊಡಪಕ್ಕೆ ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಉಂಡು ಎಂದು ತೀರ್ಪು ಕೊಡ್ತಿತ್ತು. ಈ ನಿಟ್ಟಲು ರಾಜ್ಯ ಸರ್ಕಾರ ಒಳ ಮೀಸಲು ಜಾರಿ ಮಾಡೋಕೆ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅಂಡ್ ಅಧ್ಯಕ್ಷತೆಯಲ್ಲಿ ಏಕವ್ಯಕ್ತಿ ವಿಚಾರಣಾ ಆಯೋಗ ನೇಮಕ ಮಾಡಿತ್ತು. ಒಳ ಮೀಸಲು ವರ್ಗ ಮಾಡೋಕೆ ಸೂಚನೆ ಕೊಡ್ತಿತ್ತು. ಈ ನಿಟ್ಟಲು ದತ್ತಾಂಶಕ್ಕೆ ಅವಶ್ಯವುಳ್ಳ ಮಾಹಿತಿ ಕಲೆಕ್ಟ್ ಮಾಡೋಕೆ ಸಮೀಕ್ಷೆ ಶುರು ಮಾಡಿತ್ತು. ಮೈಸೂರು ಕೊಡವ ಸ್ಟೂಡೆಂಟ್ ಅಸೋಸಿಯೇಷನ್ ಇಂಗಳ ಅದನೆಲು ಆಯೋಜನೆ ಮಾಡಿ ತಿಂಜ ಹಾಕಿ ಟೂರ್ನಮೆಂಟ್ರ ಆಖಿರಿ ಸಮಾರಂಭತ್ರ ಮುಖ್ಯ ಬಿಂದುವಾಯಿತು. ಮಾನ್ಯ ಶಾಸಕ ಪಿಂಗ ಮುಖ್ಯಮಂತ್ರಿಯರ ಕಾನೂನು ಸಲಹೆಗಾರ ಅಜಗುಟ್ಟಿರ ಪೊನ್ನಣ್ಣ ಎಂಡ ಪೊನ್ನ ಶ್ರೀಮತಿ ಕಾಂಚನ ಪೊನ್ನಣ್ಣ ಇವು ಕೂಡಿಯಾಡಿತು. ಇನ್ನಂ ಬಳಂಬುಚಿ ಅಂದನೆ ಮೈಸೂರು ಸುತ್ತಮುತ್ತ